ಈಗ ಹಣ್ಣನ್ನು ನಾವು ತಗೊಳ್ತೀವಿ ಅಂದರೆ ತೊಟ್ಟಿನ ಭಾಗದಲ್ಲಿ ಸ್ವಲ್ಪ ಉಗುರಿನ ಅಂಶ ಜಾಸ್ತಿ ಇರುತ್ತೆ. ಆ ತೊಟ್ಟಿನ ಅಂಶವನ್ನು ಚಾಕುವಿಂದ ಕತ್ತರಿಸಿ ತೆಗೆದುಬಿಟ್ಟು ಉಳಿದ ಹಣ್ಣಿನ ಭಾಗವನ್ನು 4 ಹೋಳುಗಳಾಗಿ ಮಾಡಿಕೊಂಡು ಒಂದು ತೆಳುವಾದ ಬಟ್ಟೆನಲ್ಲಿ ಹಣ್ಣನ್ನು ಹಾಕಿ ಹಿಂಡ್ಕೊಂಡ್ರೆ ರಸ ಬರುತ್ತೆ. ಆ ರಸಕ್ಕೆ ಸುಮಾರು 2.5 ಗ್ರಾಮ್ ಅಷ್ಟು ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಂತ ಹೇಳ್ತೀವಿ. ಇದು ಒಂದು ರೀತಿಯಾದಂಥ ಆಹಾರ ಸಂರಕ್ಷಕ. ಇದರ ಜೊತೆಗೆ 5 ಗ್ರಾಮ್ ಅಷ್ಟು ನಿಂಬು ಉಪ್ಪು ಅಥವಾ ನಿಂಬು ಅರ್ಕ ಅಂತ ಹೇಳ್ತೀವಿ. ಇದನ್ನು ಹಾಕಿ ಮಿಶ್ರಣ ಮಾಡಬೇಕು. ಮಾಡಿ ಒಂದು ಕಡೆ ಇಡಿ. ಮತ್ತೊಂದು ಪಾತ್ರೆಯಲ್ಲಿ, ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಬಿಸಿ ಉಗುರು ಬೆಚ್ಚಿಗೆ ಬಿಸಿ ಮಾಡಿ, ನಾವು ಮನೆಯಲ್ಲಿ ಸಬ್ಬಕ್ಕಿ ಅಥವಾ ಸಾಬುದಾನಿಯನ್ನು ಪಾಯಸ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಅದನ್ನು ಆ ಸಬ್ಬಕ್ಕಿಯನ್ನು ನಾವು ಪುಡಿಯನ್ನು ಮಾಡಿಕೊಂಡು, ಈಗ 1 ಲೀಟರ್ ಜ್ಯೂಸ್ ಇದೆ ಅಂತಂದರೆ ಒಂದು 5 ಗ್ರಾಮ್ ಅಷ್ಟು ಸಬ್ಬಕ್ಕಿ ಪುಡಿಯನ್ನು ತಗೊಂಡು ಉಗುರು ಬೆಚ್ಚಿಗಿನ ನೀರಿನಲ್ಲಿ ಹಾಕಿ ಮಿಶ್ರಣ ಮಾಡಬೇಕು. ಆವಾಗ ಅದು ಪೇಸ್ಟ್ ರೀತಿ ಆಗುತ್ತೆ. ಆ ಪೇಸ್ಟನ್ನು ಈ ಹಣ್ಣಿನ ರಸಕ್ಕೆ ಹಾಕಿ ನಾವು ಮಿಶ್ರಣ ಮಾಡಿ 1 ತಾಸು ಅಥವಾ 2 ತಾಸು ಬಿಟ್ಟುಬಿಡ್ತು ಅಂತಂದರೆ ಬಾಟ್ಲಿಗಳಲ್ಲಿ ಮೇಲ್ಗಡೆ ಭಾಗ ಸಂಪೂರ್ಣವಾಗಿ ಸ್ವಚ್ಛವಾಗಿರುವಂಥ ಯಾವುದೇ ಉಗುರು ಇಲ್ಲದೆ ಇರುವಂಥ ಜ್ಯೂಸ್ ಇರುತ್ತೆ, ಕೆಳಭಾಗದಲ್ಲಿ ಉಗುರು ಇರುವಂಥ ಜ್ಯೂಸ್ ಇರುತ್ತೆ. ನಿಧಾನವಾಗಿ ಅದನ್ನು ಬಸ್ಕೊಂಡು ಬಾಟ್ಲಿನಲ್ಲಿ ಹಾಕಿ ನಾವು ಇಟ್ಕೊಳ್ತು ಅಂತಂದರೆ ಸುಮಾರು 3-4 ತಿಂಗಳು ಯಾವುದೇ ರೀತಿಯಾಗಿ ಕೆಡದೇನೆ ಉಪಯೋಗಿಸ್ಕೋಬೇಕು, ಇಟ್ಕೋಬಹುದು. ಬೇಕು ಅಂದಾಗ ಅದಕ್ಕೆ ನಾವು ಸಕ್ಕರೆಯನ್ನು ಸೇರಿಸಿ ಜ್ಯೂಸ್ ಥರ ನಾವು ಉಪಯೋಗಿಸ್ಕೋಬಹುದು. ಇವತ್ತು ಮಾರುಕಟ್ಟೆಯಲ್ಲಿ ಏನು ಅಂತಂದರೆ ಹಣ್ಣಿನ ಪಾನೀಯಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಇಲ್ಲಿ ನಾವು ಒಂದು ರೀತಿಯಾದಂಥ ಪಾನೀಯ ಅಂದರೆ ಸ್ಕ್ವಾಷ್ ಅಂತ ಕರಿತೀವಿ ಅಥವಾ ಶರಬತ್ತು ಅಂತ ಕರಿತೀವಿ, ಅದನ್ನು ಮಾಡಿ ಇಟ್ಕೋಬಹುದು. ಇದರದ ಒಂದು ವಿಶೇಷತೆ ಏನು ಅಂತಂದರೆ ಇದು 3-4 ತಿಂಗಳವರೆಗೂ ಕಾಲ ಕೆಡದೇ ಇಡಬಹುದು. ಜೊತೆಗೆ ಯಾರಾದರೂ ಅತಿಥಿಗಳು ಮನೆಗಳಿಗೆ ಬಂದಾಗ ಬೇಕು ಅಂತಂದರೆ ಕೇವಲ ನೀರನ್ನು ಮಿಶ್ರಣ ಮಾಡಿ ನಾವು ನೀಡಬಹುದು. ಯಾವ ರೀತಿ ಮಾಡಬೇಕು, ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಏನು ಅಂತಂದರೆ, ನಮಗೆ ಒಗ್ಗರು ತೆಗೆದಿರುವಂಥ ಹಣ್ಣಿನ ರಸ 1 ಲೀಟರ್, ಸಕ್ಕರೆ 1 ಕೆಜಿ 800 ಗ್ರಾಮು, 1 ಲೀಟರು ನೀರು, ನಿಂಬು ಉಪ್ಪು 12 ಗ್ರಾಮು. ಇದು ಕೆಡದೇ ಇರಲಿ ಅಂದ್ಬಿಟ್ಟು ಸಂರಕ್ಷಕವಾಗಿ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಥವಾ KMS ಅಂತ ಕರಿತೀವಿ, ಅದು 600 ಮಿಲಿಗ್ರಾಮು, ಅಥವಾ ಸೋಡಿಯಂ ಬೆಂಜೋಯೇಟ್ ಅಂತ ಸಿಗುತ್ತೆ, ಅದು 1 ಗ್ರಾಮ್ ಅಷ್ಟು ಬೇಕಾಗುತ್ತೆ. ಮಾಡುವಂಥ ವಿಧಾನ ಹೇಗೆ ಅಂತಂದರೆ, ಮೊದಲು ಹಣ್ಣಿನ ರಸವನ್ನು ತೆಗೆದು ಇಟ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಸಕ್ಕರೆ ದ್ರಾವಣವನ್ನು ನಾವು ಮಾಡ್ಕೋಬೇಕಾಗುತ್ತೆ. ನೀರಿಗೆ ಸಕ್ಕರೆಯನ್ನು ಹಾಕಿ ಕರಗಿಸ್ಕೋಬೇಕು. ಇಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ಸುಲಭವಾಗಿ ಕರಗೋದಿಲ್ಲ. ಅದಕ್ಕೆ ಸ್ವಲ್ಪ ಬಿಸಿಯನ್ನು ಮಾಡ್ತು ಅಂತಂದರೆ ಸಕ್ಕರೆ ಸಂಪೂರ್ಣವಾಗಿ ಕರಗುತ್ತೆ. ಕರಗಿಸ್ಕೋಬೇಕಾದ್ರೆ ಅದನ್ನು ಸಕ್ಕರೆಯನ್ನು ನಾವು ತಿರುಗಿಸ್ತಾ ಇರಬೇಕು, ಇಲ್ಲ ಅಂತಂದರೆ ಕೆಳಭಾಗದಲ್ಲಿ ಶಾಖ ಜಾಸ್ತಿಯಾಗಿ ಅದು ತಳ ಹಿಡಿಯುತ್ತೆ ಅಂತ ಹೇಳ್ತೀವಿ. ಅಂದರೆ ಆವಾಗ ಸಕ್ಕರೆ ತಳ ಹಿಡಿತು ಅಂತಂದು ಕಂದು ಬಣ್ಣಕ್ಕೆ ಬಂತು ಅಂತಂದರೆ ಅದು ಕಹಿ ರುಚಿಯನ್ನು ನೀಡುತ್ತೆ. ಹಾಗಾಗಿ ಸಂಪೂರ್ಣ ತಿರುಗಿಸ್ಕೊಳ್ತಾ ಬಿಸಿ ಮಾಡಬೇಕು. ಸಂಪೂರ್ಣ ಸಕ್ಕರೆ ಕರಗಾದ್ಮೇಲೆ ಅದಕ್ಕೆ ನಿಂಬೆ ಉಪ್ಪುವನ್ನು ಹಾಕಿ ಕರಗಿಸ್ಕೋಬೇಕು. ಅದನ್ನು ಈ ಸಕ್ಕರೆ ದ್ರಾವಣವನ್ನು ನಾವು ಬಟ್ಟಿನಲ್ಲಿ ಸೋಸಿ ಇಟ್ಕೊಂಡ ನಂತರ ಅದಕ್ಕೆ ಹಣ್ಣಿನ ರಸವನ್ನು ಮಿಶ್ರಣ ಮಾಡಬೇಕು. ಹಣ್ಣಿನ ರಸವನ್ನು ಮಿಶ್ರಣ ಮಾಡಿ ಆದಮೇಲೆ ಈಗ ಶರಬತ್ತು ಅಥವಾ ಸ್ಕ್ವಾಷು ಸಿದ್ಧ ಆಯಿತು. ಆದರೆ ಇದು ಕೆಡದೇ ಇರಬೇಕು ಅಂತಂದರೆ ಆಹಾರ ಸಂರಕ್ಷಕಗಳಾದಂಥ KMS ಅಥವಾ ಸೋಡಿಯಂ ಬೆಂಜೋಯೇಟನ್ನು ಸೇರಿಸಬೇಕು. ಈ ಆಹಾರ ಸಂರಕ್ಷಕಗಳನ್ನ ನೇರವಾಗಿ ನಾವು ಈ ಶರಬತ್ತಿಗೆ ಹಾಕಬಾರದು. ಯಾಕೆ ಹಾಕಿದ್ರೆ ಅವು ತಳಭಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ, ಬೇಗ ಕರಗೋದಿಲ್ಲ. ಅದು ಕರಗಿ ಸಂಪೂರ್ಣವಾಗಿ ಅದು ತನ್ನ ಕೆಲಸವನ್ನು ಮಾಡೋಷ್ಟೊಳಗಡೆ ಆ ಹಣ್ಣಿನ ಶರಬತ್ತು ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ಪ್ರಮಾಣದ ಶರಬತ್ತನ್ನು ತಗೊಂಡು ಅದರಲ್ಲಿ ಈ ಸಂರಕ್ಷಕಗಳನ್ನ ಹಾಕಿ ಕರಗಿಸ್ಕೊಂಡು ಸಂಪೂರ್ಣ ಕರಗಿದ ನಂತರ ಇದನ್ನ ಉಳಿದ ಹಣ್ಣಿನ ಶರಬತ್ತಿಗೆ ಹಾಕಿ ಮಿಶ್ರಣ ಮಾಡಿ ಇಡಬೇಕು. ಸಂಪೂರ್ಣ ಮಿಶ್ರಣ ಮಾಡಾದ್ಮೇಲೆ ತಕ್ಷಣವೇ ನಾವು ಪೆಟ್ ಬಾಟಲ್ಸ್ ಅಂತ ಕರಿತೀವಿ. ಅದರಲ್ಲಿ ನಾವು ಹಾಕಿ ನಾವು ಬಿರುಟೆನ ಹಾಕಿ ಇಟ್ಟು ಅಂತಂದರೆ ಸಾಮಾನ್ಯ ವಾತಾವರಣದಲ್ಲಿ 3 ತಿಂಗಳುಗಳ ಕಾಲ ಕೆಡದೇ ಇಟ್ಕೋಬಹುದು. ಅವಶ್ಯಕತೆ ಇದ್ದಾಗ 1 ಪ್ರಮಾಣ ಈ ಶರಬತ್ತಿಗೆ 3 ಪ್ರಮಾಣದಷ್ಟು ತಣ್ಣಗಿರುವಂತ ನೀರನ್ನು ಬೆರೆಸಿ ಉಪಯೋಗವನ್ನು ಮಾಡಬೇಕು. ಈ ರಾಸಾಯನಿಕಗಳನ್ನು ಹೇಳಿದ್ರಲ್ಲ, ಬೆಂಜೋಯೇಟ್ ಅಂದ್ರೆ KMS, ಇವು ಆರೋಗ್ಯದ ಮೇಲೆ ಏನು ದುಷ್ಪರಿಣಾಮ ಬೀರಲ್ಲ? ಈ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಥವಾ ಸೋಡಿಯಂ ಬೆಂಜೋಯೇಟ್ ಅಂತ ಏನು ಆಹಾರ ಸಂರಕ್ಷಕಗಳನ್ನ ಉಪಯೋಗಿಸ್ತಾ ಇದೀವಲ್ಲ, ಇದು ಆಹಾರಗಳು ಕೆಡದೇ ಇರಲಿ ಅಂತಂದ್ಬಿಟ್ಟು ಉಪಯೋಗಿಸುವಂಥ ಆಹಾರ ಸಂರಕ್ಷಕಗಳು. ಪ್ರಪಂಚದಾದ್ಯಂತ ಇದನ್ನು ಉಪಯೋಗಿಸ್ಲಿಕ್ಕೆ ಅಂತಂದ್ಬಿಟ್ಟು ಅನುಮತಿಯನ್ನು ನೀಡಿದ್ದಾರೆ. ಆದರೆ ಗಮನಿಸಬೇಕಾದಂಥ ಅಂಶ ಏನಂದರೆ, ಒಂದೊಂದು ಪದಾರ್ಥಕ್ಕೆ ಇಷ್ಟೇ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅನ್ನೋ ಒಂದು ನಿಯಮ ಇದೆ. ಅದನ್ನು ನಾವು ಅರ್ತುಕೊಂಡು ಅಷ್ಟೇ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು. ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂಥ ದುಷ್ಪರಿಣಾಮ ಇರೋದಿಲ್ಲ. ಈ ಶರಬತ್ ಮಾಡಲಿಕ್ಕೆ ಈ ತಂತ್ರಜ್ಞಾನ ಬಳಸಬೇಕು. ಅಲ್ಲಿ ನೀವು ಸಕ್ಕರೆ ಹೇಳ್ತೀರಿ, ಎಲ್ಲನೂ ಹೇಳ್ತೀರಿ. ಹಾಗಾಗಿ ಸಕ್ಕರೆ ಕಾಯಿಲೆ ಇರುವಂತ ಜನರನ್ನು ಕುಡಿಲಿಕ್ಕೆ ಆಗೋದಿಲ್ಲ. ಆದರೆ ಈ ರಾ ಇರುತ್ತೆ, ಕಚ್ಚಾ ಅಂದರೆ ಗಿಡದಿಂದ ಬಿಡಿಸಿದ ತಕ್ಷಣ ಹಣ್ಣು, ಅದನ್ನೇ ತಿನ್ಬಹುದಲ್ಲ. ಹೌದು, ಹಾಗೇನೆ ಉಪಯೋಗಿಸ್ಕೋಬಹುದು. ಅಂದ್ರೆ ಹಣ್ಣಿನ ರಸದಲ್ಲಿ ಏನು ಸಕ್ಕರೆ ಇರುತ್ತೆ, ಸಕ್ಕರೆ ಅಂಶ ಇರುತ್ತಲ್ಲ, ಹಾಗೇನೆ ತಿನ್ಬಹುದು. ಅದರಿಂದ ಯಾವುದೇ ರೀತಿಯಂತ ದುಷ್ಪರಿಣಾಮ ಏನೇ ಇಲ್ಲ. ಅಕಸ್ಮಾತ್ ಈಗ ಸಕ್ಕರೆ ಕಾಯಿಲೆ ಇತ್ತು ಅಂತಂದ್ರೆ ಅವರು ಬೆಲ್ಲವನ್ನ ಬೆರೆಸ್ಕೊಂಡು ಕೂಡ ಇದನ್ನ ಉಪಯೋಗಿಸ್ಬಹುದು. ಆದ್ರೆ ನಾವು ಮಾರುಕಟ್ಟೆ ದೃಷ್ಟಿಯಿಂದ ನೋಡಿದ್ವಿ ಅಂತಂದಾಗ ಇದಕ್ಕೆ ನಾವು ಸಕ್ಕರೆಯನ್ನೇ ಬೆರೆಸಬೇಕಾಗುತ್ತೆ. ಮನೆಯಲ್ಲಿ ನಮಗೆ ಬೇಕಾಗಿತ್ತು ಅಂತ ಹೇಳಿದ್ರೆ ಬೆಲ್ಲನು ಬೆರೆಸ್ಕೋಬಹುದು. ಹೌದು, ರುಚಿಗೇನು ಸಮಸ್ಯೆ ಆಗಲ್ಲ, ರುಚಿಗೆ ಏನು ಸಮಸ್ಯೆ ಇಲ್ಲ. ಈ ಗೋಡಂಬಿ ಹಣ್ಣಿನಲ್ಲಿ ಇನ್ನೂ ಒಂದು ಪದಾರ್ಥವನ್ನ ಮಾಡಬಹುದು, ಅದು ಜಾಮ್ ಅಂತಂದ್ಬಿಟ್ಟು. ಅದನ್ನ ನಾವು ಮಾಡ್ಲಿಕ್ಕೆ ಏನು ಬೇಕು, ಏನ್ ಮಾಡಬೇಕು ಅಂತಂದ್ರೆ, ಮೊದಲು ಕುಕ್ಕರ್ನಲ್ಲಿ ಈ ಹಣ್ಣುಗಳನ್ನ ಹಾಕಿ ಒಂದು 3 ವಿಷಲ್ ಬರುವಷ್ಟು ಬೇಯಿಸ್ಕೋಬೇಕು. ಅದಾದ್ಮೇಲೆ ತೆಗೆದು ಮಿಕ್ಸಿಗಳನ್ನೇ ಹಾಕೊಂಡು ರುಬ್ಕೋಬೇಕು. ರುಬ್ಕೊಂಡು ಆದ ನಂತರ 1 ಕೆಜಿ ಹಣ್ಣಿನ ತಿರುಳಿಗೆ ಸುಮಾರು 700 ರಿಂದ 750 ಗ್ರಾಂ ನಷ್ಟು ಸಕ್ಕರೆಯನ್ನ ಮಿಶ್ರಣವನ್ನ ಮಾಡಬೇಕು. ಮಿಶ್ರಣ ಮಾಡಿ ಅದನ್ನ ಕುದಿಸ್ತಾ ಹೋಗ್ಬೇಕು. ಪ್ರಾರಂಭದಲ್ಲಿ ನಾವು ಕುದಿಸ್ತಾ ಇರಬೇಕಾದ್ರೆ ಅದು ನಾವು ಒಂದು ಸೌಟಿನಿಂದ ನಾವು ಕುದಿಯುವನ್ನ ಮಿಶ್ರಣವನ್ನ ಇಳಿಬಿಡ್ತು ಅಂತಂದ್ರೆ ನೀರು ತರ ಅದು ಬೀಳ್ತಾ ಇರುತ್ತೆ. ಅದು ಕುದಿಸ್ತಾ ಕುದಿಸ್ತಾ ಅದರಲ್ಲಿರುವಂತ ನೀರಿನ ಅಂಶ ಎಲ್ಲವೂ ಆವಿಯಾಗಿ ಹೋಗಿ ಅನಂತರ ಗಟ್ಟಿ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೆ ಕುದಿಸ್ಬೇಕು ಅಂದ್ರೆ ಆ ಸೌಟ್ನಲ್ಲಿ ಆ ಮಿಶ್ರಣ ಕುದಿಯುವಂತ ಮಿಶ್ರಣವನ್ನ ತಗೊಂಡು ಸ್ವಲ್ಪ ತಣ್ಣಗೆ ಮಾಡಿ ಅದನ್ನ ಇಳಿಬಿಡ್ತು ಅಂದ್ರೆ ಅದು ಒಂದು ಶೀಟ್ ತರ ಬೀಳ್ಬೇಕು, ಗಟ್ಟಿ ಗಟ್ಟಿಯಾಗಿ ಬೀಳ್ಬೇಕು. ಆ ಹಂತದಲ್ಲಿ ನಾವು ಅದನ್ನ ಅಲ್ಲಿವರೆಗೂ ಕುದಿಸ್ಬೇಕು. ಯಾವಾಗ ಆ ಹಂತ ತಲುಪ್ತಲ್ಲ ಅವಾಗ ಆ ಮಿಶ್ರಣಕ್ಕೆ 1 ಗ್ರಾಂ ಅಷ್ಟು ನಿಂಬೆ ಉಪ್ಪನ್ನ ಹಾಕಿ ಮಿಶ್ರಣ ಮಾಡಿ 1 ನಿಮಿಷಗಳ ಕಾಲ ಕುದಿಸ್ಬೇಕು. ಅದಾದ ನಂತರ ಕುದಿಸೋದನ್ನ ನಿಲ್ಲಿಸಿ ಬಿಸಿ ಇರಬೇಕಾದ್ರೆ ಸ್ವಚ್ಛವಾಗಿರುವಂತಹ ಬಾಟ್ಲುಗಳಿಗೆ ತುಂಬಿ ಇಟ್ಕೋತು ಅಂತಂದ್ರೆ ಯಾವುದೇ ರೀತಿಯಾದಂತ ಸಾಮಾನ್ಯ ವಾತಾವರಣದಲ್ಲಿ ಶೇಖರಣೆ ಮಾಡಬಹುದು. ಯಾವುದೇ ರೆಫ್ರಿಜರೇಟರ್ನ ಅವಶ್ಯಕತೆ ಇರುವುದಿಲ್ಲ. ಕನಿಷ್ಠ ಅಂದ್ರೂ 6 ತಿಂಗಳುಗಳ ಕಾಲ ಇದನ್ನ ಶೇಖರಣೆ ಮಾಡಬಹುದು. ಅವಶ್ಯಕತೆ ಇದ್ದಾಗ ಬ್ರೆಡ್ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲವೂ ಕೂಡ ಉಪಯೋಗಿಸಬಹುದು. ಇಷ್ಟು ಗೋಡಂಬಿ ಅಲ್ಲಿ ಇರ್ತಕ್ಕಂಥ ಹಣ್ಣನ್ನ ಹೇಗೆ ಬಳಸ್ಕೋಬಹುದು ಅನ್ನೋ ನಿಟ್ಟಿನೊಳಗೆ ಮಾಹಿತಿಯನ್ನು ಕೊಟ್ರಿ. ಈಗ ಅನಾನಸ್ ಕೂಡ ಈ ಪ್ರದೇಶದಲ್ಲಿ ಅತ್ಯಂತ ಪ್ರಮುಖವಾದ ಬೆಳೆ. ಈ ಬೆಳೆ ಉತ್ಪನ್ನದಲ್ಲಿ ಬರ್ತಕ್ಕಂಥ ಯಾವ ಭಾಗವನ್ನ ಮತ್ತು ಹೇಗೆ ಸಂಸ್ಕರಣೆ ಮಾಡಬೇಕು ಮತ್ತು ಯಾಕೆ ಮಾಡಬೇಕು ಇದನ್ನ ಸ್ವಲ್ಪ. ಉತ್ತರ ಕನ್ನಡದಲ್ಲಿ ಒಂದು ಮುಖ್ಯವಾದ ಬೆಳೆ ಅನಾನಸು. ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಬಂದ ನಂತರ ಅಥವಾ ಇತ್ತೀಚಿನ ದಿನಗಳಲ್ಲಿ ಇದನ್ನ ಮಾರುಕಟ್ಟೆ ಮಾಡೋದು ತುಂಬಾನೇ ಸಮಸ್ಯೆ ಎದುರಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಈ ಅನಾನಸ್ನಿಂದ ಸುಲಭವಾಗಿ ಆಸ್ಮೋಡ್ರಿಯೇಟೆಡ್ ಸ್ಲೈಸಸ್ ಅಂತ ಹೇಳ್ತೀವಿ, ಅಂದ್ರೆ ಹಣ್ಣಿನ ಸ್ಲೈಸ್ಗಳನ್ನ ಮಾಡಿಕೊಂಡು ಅದನ್ನ ಒಣಗಿಸಿ ಕಾಪಾಡಿ ಇಟ್ಕೋಬಹುದು. ಇವತ್ತು ಮಾರುಕಟ್ಟೆನಲ್ಲಿ ಕೂಡ ಅದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಮಾಡುವಂತ ವಿಧಾನ ಮತ್ತೆ ಇದಕ್ಕೆ ಯಾವ ಸಾಮಗ್ರಿಗಳು ಬೇಕು ಅಂತಂದ್ರೆ, ಮೊದಲು ನಾವು ಹಣ್ಣುಗಳನ್ನ ತಗೋಬೇಕು. ತೀರಾ ಕಾಯಿ ಇರಬಾರ್ದು, ತೀರಾ ಕಳ್ತು ಹೋಗಿರುವಂತದ್ದಂತ ತೀರಾ ಮಾಗಿರುವಂತ ಹಣ್ಣುಗಳನ್ನ ತಗೋಬಾರ್ದು. ಹಣ್ಣುಗಳು ಅಂದ್ರೆ ಕಾಯಿಗಳು ಹಣ್ಣಾಗಿದ್ದು ಗಟ್ಟಿಯಾಗಿ ಇರಬೇಕು. ಅದನ್ನ ತಗೊಂಡು ಅದರ ಮೇಲ್ಭಾಗ ಇರುವಂತ ಸಿಪ್ಪೆಯನ್ನ ಹೊರದು ತೆಗಿಬೇಕು. ಸಂಪೂರ್ಣ ಕಂದು ಕಂದು ಕಣ್ಣುಗಳು ಏನಿರುತ್ತಲ್ಲ ಅವೆಲ್ಲವೂ ಹೋಗುವಾಗೆ ಅದನ್ನ ಸಿಪ್ಪೆಯನ್ನ ಹೊರದು ತೆಗಿಬೇಕು. ತೆಗೆದಾದ ನಂತರ ಮಧ್ಯಭಾಗದಲ್ಲಿ ದಿಂಡು ಇರುತ್ತೆ, ಅಂದ್ರೆ ತುಂಬಾ ಗಟ್ಟಿಯಾದಂತೂ ರಸ ಸ್ವಲ್ಪ ನಾರು ಇರುವಂತದ್ದು, ರಸ ಕಡಿಮೆ ಇರುವಂತ ಒಂದು ದಿಂಡು ಇರುತ್ತೆ. ಅದನ್ನ ತೆಗಿಬೇಕು. ತೆಗಿಲಿಕ್ಕೆ ಸುಲಭವಾಗಿ ವಿಧಾನ ಏನು ಅಂತಂದ್ರೆ, ಒಂದು ಸ್ಟೀಲ್ ಪೈಪ್ನ ತಗೊಂಡು, ಒಂದು ಮೊಣಕೈ ಉದ್ದ ಅಷ್ಟು ಸ್ಟೀಲ್ ಪೈಪ್ ತಗೊಂಡು ಒಂದು ಭಾಗವನ್ನ ಸ್ವಲ್ಪ ಚೂಪಾಗಿ ಮಾಡ್ಕೋಬೇಕು. ಚೂಪಾಗಿ ಮಾಡಿಕೊಂಡು ಈ ಹಣ್ಣನ್ನ ನಾವು ನೇರವಾಗಿ ಇಟ್ಟು ಮಧ್ಯಭಾಗಕ್ಕೆ ಆ ಪೈಪ್ನ ತುರುಕ್ಬಿಟ್ಟು ಎಳಿತು ಅಂತಂದ್ರೆ ಆ ದಿಂಡು ಸುಲಭವಾಗಿ ಬೇರೆ ಆಗುತ್ತೆ. ಅದಾದ ನಂತರ ಉಳಿದ ಭಾಗದ ಹಣ್ಣನ್ನ ನಾವು ಸುಮಾರು ಒಂದು 10 ಮಿಲಿಮೀಟರ್ ಗಾತ್ರಕ್ಕೆ ಕತ್ತರಿಸ್ಕೊಂಡು ಸ್ಲೈಸ್ ತರ ಮಾಡ್ಕೋಬೇಕು. ಈಗ ಅವು ರಿಂಗ್ ರಿಂಗ್ ರಿಂಗ್ ತರ ಆಗುತ್ತೆ. ಈಗ ನಮ್ಮ ಹತ್ರ ಸುಮಾರು ಒಂದು 3 ಕೆಜಿಯಷ್ಟು ಆ ರೀತಿಯಾದಂತ ಒಂದು ಹಣ್ಣು ಇದೆ ಅಂತಂದ್ರೆ, ನಮಗೆ ಬೇಕಾಗಿರುವಂತ ಸಾಮಗ್ರಿಗಳು ಏನು ಅಂದ್ರೆ, 1.5 ಕೆಜಿಯಷ್ಟು ಸಕ್ಕರೆ ಬೇಕಾಗುತ್ತೆ, 1.5 ಲೀಟರ್ಷ್ಟು ನೀರು, 9 ಗ್ರಾಮಷ್ಟು ನಿಂಬೆ ಅರ್ಕ ಅಥವಾ ನಿಂಬು ಉಪ್ಪು, KMS ಆಹಾರ ಸಂರಕ್ಷಕ 3 ಗ್ರಾಮಷ್ಟು ಬೇಕಾಗುತ್ತೆ. ಈಗ ಯಾವ ಹೇಗೆ ನಾವು ಅದನ್ನ ಒಣಗಿಸುವಂತ ಸ್ಲೈಸಸ್ ನ ಮಾಡಬಹುದು ಅಂತಂದ್ರೆ, ಮೊದಲು ನಾವು ನೀರಿನಲ್ಲಿ ಸಕ್ಕರೆಯನ್ನ ಹಾಕಿ ಕರಗಿಸ್ಕೋಬೇಕು. ಕರಗಿಸ್ಕೊಂಡ ನಂತರ ಅದಕ್ಕೆ ನಿಂಬು ಉಪ್ಪನ್ನ ಹಾಕಿ ಮಿಶ್ರಣ ಮಾಡಿ ಕರಗಿಸ್ಕೋಬೇಕು. ಈ ಕರಗಿದಂತ ಸಕ್ಕರೆ ದ್ರಾವಣದಲ್ಲಿ ಅನಾನಸ್ ಸ್ಲೈಸ್ಗಳನ್ನ ಹಾಕ್ಬೇಕು. ಹಾಕಿ ಒಂದು 5 ನಿಮಿಷ ಅದನ್ನ ಕುದಿಸ್ಬೇಕು. 5 ನಿಮಿಷ ಕುದಿಸಿದ ನಂತರ ಅದನ್ನ ಕುದಿಸಿ ನಿಲ್ಲಿಸಿ ನಿಲ್ಲಿಸ್ಬೇಕು. ಆ ಹಣ್ಣು ಮತ್ತೆ ಸಕ್ಕರೆ ದ್ರಾವಣಕ್ಕೆ ಮಿಶ್ರಣ ಏನಿರುತ್ತಲ್ಲ ಅದಕ್ಕೆ ಈ ಕೆ ಎಮ್ ಎಸ್ ಪುಡಿಯನ್ನು ಹಾಕಿ ಕರಗಿಸ್ಬೇಕು. ಕರಗಿಸ್ಬಿಟ್ಟು ಒಂದು 15 ನಿಮಿಷ ಹಾಗೇನೆ ಈ ಹಣ್ಣಿನ ಸ್ಲೈಸಸ್ಗಳನ್ನ ಸಕ್ಕರೆ ದ್ರಾವಣದಲ್ಲಿ ಬಿಟ್ಬಿಡ್ಬೇಕು. 15 ನಿಮಿಷ ಆದಮೇಲೆ ಆ ಸಕ್ಕರೆ ದ್ರಾವಣದಿಂದ ಆ ಸ್ಲೈಸಸ್ನ ಹೊರಗಡೆ ತಗೊಂಡು ಅದನ್ನು ಒಣಗಲಿಕ್ಕೆ ಹಾಕಬೇಕು. ಒಂದು 5 ನಮ್ಮ ಹತ್ರ ಡ್ರೈಯರ್ಗಳು ಇತ್ತು ಅಂದರೆ ಸುಮಾರು 60 ಡಿಗ್ರಿ ಸೆಲ್ಸಿಯಸ್ನಲ್ಲಿ 55-60 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಒಂದು 5-6 ತಾಸು ಅದನ್ನು ಡ್ರೈ ಮಾಡಾದಮೇಲೆ ಅದನ್ನು ಪ್ಯಾಕಿಂಗ್ ಮಾಡಿ ಇಟ್ಕೋಬೋದು. ಕನಿಷ್ಠ ಅಂದರೆ 3 ತಿಂಗಳು ಇದು ಕೆಡೋದಿಲ್ಲ. ಮಾರುಕಟ್ಟೆಯಲ್ಲಿ ಇವತ್ತು ಹೆಚ್ಚಿನ ಬೇಡಿಕೆ ಇದೆ. ಸಿರ್ಸಿ ಮಾರುಕಟ್ಟೆಯಲ್ಲಿ ಕೂಡ ಇದು ಲಭ್ಯತೆ ಇದೆ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ನಾವು ಹಣ್ಣಿನ ಸ್ಲೈಸಸ್ಗಳನ್ನ ಸಕ್ಕರೆ ದ್ರಾವಣದಿಂದ ತೆಗೆದ್ಮೇಲೆ ನಮಗೆ ಸಕ್ಕರೆ ದ್ರಾವಣ ಉಳಿಯುತ್ತೆ. ಆ ಸಕ್ಕರೆ ದ್ರಾವಣಕ್ಕೆ ನಾವು ಅನಾನಸ್ನ ಜ್ಯೂಸ್ನ ಅಂದರೆ ಫ್ರೆಶ್ ಜ್ಯೂಸ್ನ ಅದನ್ನು ಹಾಕಿ ನಾವು ಪಾನೀಯಗಳನ್ನ ಕೂಡ ಮಾಡಿಟ್ಕೊಳ್ತು ಅಂತಂದರೆ ನಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ, ಹೆಚ್ಚಿನ ಲಾಭವನ್ನು ಪಡಿಬಹುದು. ಇಷ್ಟು ಅನಾನಸ್ ಬಗ್ಗೆ ಆಯಿತು. ಇನ್ನೊಂದು ಅರಿಶಿನ ಕೂಡ ಈ ಭಾಗದಲ್ಲಿ ಅನೇಕ ರೈತರು ಉಪ ಬೆಳೆಯಾಗಿ ಬೆಳೀತಾರೆ, ಮುಖ್ಯ ಬೆಳೆಯಾಗಿನೂ ಬೆಳೀತಾರೆ. ಹೇಳಿ, ಇಲ್ಲಿ ಏನೇನು ಮಾಡ್ಬೋದು? ಅರಿಶಿನ ಅಂತಂದಾಗ ಮುಖ್ಯವಾಗಿ ನಾವು ಅದರಿಂದ ಪುಡಿಯನ್ನ ಮಾಡ್ತೀವಿ. ಈಗ ನಾವು ಸಾಮಾನ್ಯವಾಗಿ ರೈತರು ಪುಡಿಯನ್ನ ಯಾವ ರೀತಿ ತಯಾರಿಸ್ತಾರೆ ಅಂತಂದ್ರೆ, ಅರಿಶಿನ ಕೊನೆಗಳನ್ನ ನಾವು ಕಟಾವು ಭೂಮಿಯಿಂದ ತೆಗೆದು ಕಟಾವು ಮಾಡಾದ್ಮೇಲೆ ಅದನ್ನ ನಾವು ತೊಳಿತೀವಿ. ತೊಳೆದಾದ್ಮೇಲೆ ಬಿಸಿ ನೀರಿನಲ್ಲಿ ಹಾಕಿ ಅದನ್ನ ಬೇಯಿಸ್ತೀವಿ. ಬೇಯಿಸಿ ಅದನ್ನ ಒಣಗಿಸ್ತೀವಿ. ಒಣಗಿಸಾದ್ಮೇಲೆ ಅದನ್ನೆಲ್ಲನೂ ಉಜ್ಜಿ ಆಮೇಲೆ ಅದನ್ನ ಕುಟ್ಟಿ ಪುಡಿ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಆ ಪುಡಿಯನ್ನ ಮಾಡಲಿಕ್ಕೆ ಬಹಳಷ್ಟು ದಿನ ತಗೊಳುತ್ತೆ, ತಿಂಗಳಾನುಗಟ್ಟಲೆ ಸಮಯವನ್ನು ತಗೊಳುತ್ತೆ. ಆದರೆ ಒಂದು ಹೊಸ ತಂತ್ರಜ್ಞಾನ ಇದೆ. ಆ ತಂತ್ರಜ್ಞಾನದಲ್ಲಿ ಈ ಪುಡಿ ಒಣಗಿಸ್ಲಿಕ್ಕೆ ನಮಗೆ ಸುಮಾರು ಎಷ್ಟು ಒಂದು 25 ದಿನಗಳು ಏನೇನು ಬೇಕಲ್ಲ ಅದನ್ನು ನಾವು ಕಡಿಮೆ ಮಾಡಿ ಕೇವಲ 8-12 ತಾಸಿನಲ್ಲೇ ಒಣಗುವಂಥ ಪ್ರಕ್ರಿಯೆ ಮುಗಿಯುತ್ತೆ. 1-2-3 ದಿವಸದಲ್ಲೇ ಸಂಪೂರ್ಣವಾಗಿ ನಾವು ಉತ್ತಮ ಗುಣಮಟ್ಟದ ಅರಿಶಿನ ಪುಡಿಯನ್ನು ತಯಾರಿಸಬಹುದು. ಯಾವ ರೀತಿ ಮಾಡಬೇಕು ಅಂತಂದರೆ, ನಾವು ಅರಿಶಿಣವನ್ನು ಕೊಯ್ಲು ಮಾಡಾದ್ಮೇಲೆ ನೀರಿನಲ್ಲಿ ಸ್ವಚ್ಛವಾಗಿ ತೊಳಿಬೇಕಾಗುತ್ತೆ, ಮಣ್ಣು ಅಂಶ ಎಲ್ಲವೂ ಹೋಗ್ಲಿಕ್ಕೆ. ಸುಮಾರು 100 ಕೆಜಿ ನಮ್ಮ ಹತ್ರ ಕೊನೆಗಳು ಇದ್ದಾವೆ ಅಂತಂದರೆ ಸುಮಾರು 200 ಲೀಟ್ರಷ್ಟು ನೀರು ಬೇಕಾಗುತ್ತೆ. ಆ ನೀರಿನಲ್ಲಿ ಸ್ವಚ್ಛವಾಗಿ ಅದನ್ನು ತೊಳೆದಾದ್ಮೇಲೆ ಈ ಸ್ಲೈಸರ್ಸ್ ಅಂತ ಬರ್ತವೆ, ಅಂದರೆ ನಾವು ಸಣ್ಣ ಸಣ್ಣಗೆ ಅದನ್ನು ಸ್ಲೈಸ್ಗಳಾಗಿ ಮಾಡ್ಕೋಬೇಕು. ಇವತ್ತು ಸ್ಲೈಸರ್ಸ್ಗಳು ಇದನ್ನು ನಾವು ಶುಂಠಿನ ಸ್ಲೈಸ್ ಮಾಡಿ ಒಣಗಿಸ್ಲಿಕ್ಕೂ ಕೂಡ ಉಪಯೋಗಿಸ್ತೀವಿ. ಕೆಲವೊಂದು ಹೋಟೆಲ್ಗಳಲ್ಲಿ ಈರುಳ್ಳಿ ಕತ್ತರಿಸ್ಲಿಕ್ಕೂ ಉಪಯೋಗಿಸ್ತೇವೆ. ಸುಮಾರು 10-15 ಸಾವಿರ ರೂಪಾಯಿ ವೆಚ್ಚದಲ್ಲಿ ಸ್ಲೈಸರ್ಗಳು ಸಿಗುತ್ತೆ. ಆ ಮಿಷಿನ್ನಲ್ಲಿ ಹಾಕಿ ಈ ಗೊನೆಗಳನ್ನ ಅಥವಾ ಮನೆಯಲ್ಲಿ ಸ್ಲೈಸ್ ಮಾಡ್ಕೋಬೋದು, ಅಥವಾ ಮನೆಯಲ್ಲಿ ಚಾಕುಗಳನ್ನ ತಗೊಂಡು ಬೇಕಾದರೆ ಕತ್ತರಿಸ್ಬಿಟ್ಟು ಸಣ್ಣ ಸಣ್ಣದಾಗಿ ಸ್ಲೈಸನ್ನು ಮಾಡ್ಕೋಬೇಕು. ಮಾಡಾದ್ಮೇಲೆ ನಾವು ಡ್ರೈಯರ್ಗಳಿತ್ತು ಅಂದರೆ ಡ್ರೈಯರ್ನಲ್ಲಿ ಹಾಕಿ ಒಂದು 60 ಡಿಗ್ರಿ ಉಷ್ಣಾಂಶದಲ್ಲಿ 8-12 ತಾಸು ಒಣಗಿಸಿದ್ರೆ ಸಾಕು. ಅಥವಾ ಬಿಸಿಲಿನಲ್ಲಿ ಒಣಗಿಸ್ತೀವಿ ಅಂತಂದರೆ 2-3 ದಿವಸ ಒಣಗಿಸಬೇಕಾಗುತ್ತೆ. ಒಣಗಿಸಾದ್ಮೇಲೆ ಅದನ್ನು ನಾವು ಮಿಲ್ನಲ್ಲಿ ಹಾಕಿಸ್ಕೋತು ಅಂದರೆ ಸಂಪೂರ್ಣವಾಗಿ ಅದು ಒಳ್ಳೆ ಗುಣಮಟ್ಟದ ಪುಡಿಯಾಗುತ್ತೆ. ಈ ಅರಿಶಿನದಲ್ಲಿ ಮುಖ್ಯವಾಗಿ ಹಳದಿ ಬಣ್ಣ ಅಂತ ಹೇಳ್ತೀವಿ, ಅದು ಈ ಕರ್ಕಮಿನ್ ಅನ್ನೋ ಒಂದು ಅಂಶದಿಂದ ಆ ಹಳದಿ ಬಣ್ಣಕ್ಕಿರುತ್ತೆ. ಈ ರೀತಿ ನಾವು ಏನು ಸುಧಾರಿತ ವಿಧಾನದಲ್ಲಿ ಮಾಡಿದಾಗ ಕರ್ಕಮಿನ್ ಅಂಶ ಸುಮಾರು 25% ಇರುತ್ತೆ. ತುಂಬ ಗಾಢವಾದಂಥ ಬಣ್ಣದ ಅರಿಶಿನ ಪುಡಿ ಸಿಗುತ್ತೆ. ಮತ್ತು ರೈತರಿಗೆ ಆ ವೆಚ್ಚ ಆಗ್ಬೋದು, ಮತ್ತು ಸಮಯ ಏನಾಗುತ್ತೆ ಭಾಳಷ್ಟು ಉಳಿತಾಯ ಆಗುತ್ತೆ. ಆದ್ದರಿಂದ ಈ ರೀತಿ ವಿಧಾನದಿಂದ ಅರಿಶಿನ ಪುಡಿಯನ್ನು ಮಾಡ್ಕೊಂಡ್ರೆ ಉತ್ತಮ ಗುಣಮಟ್ಟದ ಅರಿಶಿನ ಪುಡಿ ಸಿಗುತ್ತೆ. ಒಟ್ಟಾರೆ ಇಷ್ಟು ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಅದು ಪ್ರಸ್ತುತ ಸಂದರ್ಭದೊಳಗೆ ಏನೆಲ್ಲ ಸಂಸ್ಕರಣಾ ವಿಧಾನಗಳು ಬಂದವು, ಅವುಗಳನ್ನು ಮಾಡೋದ್ರಿಂದ ನಮ್ಮ ಮನೆಗಾಗ್ಬೋದು ಅಥವಾ ಮಾರಾಟಕ್ಕೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಸಮರ್ಪಕವಾಗಿ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದ್ರಿಂದ ಅನುಕೂಲ ಆಗುತ್ತೆ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ. ಡಾಕ್ಟರ್ ಚಂದನ್ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ. ಪ್ರಮುಖ ತೋಟಗಾರಿಕೆ ಉತ್ಪನ್ನಗಳ ಸಂಸ್ಕರಣೆ ಕುರಿತು ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ತಂತ್ರಜ್ಞಾನ ವಿಭಾಗದಲ್ಲಿ ತಜ್ಞರು ಹಾಗೂ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಚಂದನ್ ಕೆ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ಪಿ ರಾಮಡಿಗಿ. ಕಿಸಾನ್ ಭಾಯೋ ಎಂಬ ಬಹನೋ, ಆಪ್ಕೆ ಧ್ಯಾನ್ ಮೇ ಹೋಗಾ, ಹಮಾರಿ ಸರ್ಕಾರ ನೇ ಇಸ್ ಖರೀಬ್ ಮೌಸಮ್ ಸೇ ಏಕ್ ನಯಿ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಲಾಗೂ ಕಿ ಹೈ, ಜಿಸ್ಮೇ ಕಿಸಾನೋ ಕೋ ಬಹುತ್ ಕಮ್ ಪ್ರೀಮಿಯಂ ದೇನಾ ಹೈ. ಯೇ ಜೋ ಖರೀಬ್ ಕಾ ಭೀ ಫಸಲ್ ಆಯಾ ಹೈ ಉಸ್ಮೇ ಕಿಸಿ ಭೀ ಫಸಲ್ ಕೆ ಲಿಯೇ 2% ಹೈ, ರಬ್ಬಿ ಮೇ 1.5% ಹೈ, ಔರ್ ಬಾಗವಾನಿ ಔರ್ ವಾಣಿಜ್ಯಿಕ ಫಸಲೋ ಕೆ ಲಿಯೇ ಪ್ರೀಮಿಯಂ ದರ್ ಅಧಿಕತಮ 5%. ಜ್ಯಾದಾತರ್ ರಾಜ್ಯ ಸರ್ಕಾರೋ ನೇ ಖರೀಬ್ ಫಸಲೋ ಕಾ ಬೀಮಾ ಕರಾನೆ ಕಿ ಅಂತಿಮ ತಿಥಿ 31 ಜುಲಾಯಿ 2016 ತಯ ಕಿ. ಆಪ್ ಸಭಿ ಕಿಸಾನ್ ಭಾಯಿಯೋ ಸೇ ಮೇರಿ ವಿನಂತಿ ಹೈ

ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಗೋಜವ್ವ ಶಂಕರಪ್ಪ ಲಮಾಣಿ ಹಾಗೂ ಬಳಗದವರಿಂದ ಲಂಬಾಣಿ ಸಮುದಾಯದ ಹಾಡುಗಳು. ಮೊದಲಿಗೆ ದೇವರ ಸ್ತುತಿ. ಸಮಕಿ ಮಾತಾರೇ ಪಿಗೆ ಪಿಂಜೆ ಗುಂಗೇರ ಸಂಗಿ ಮಾತಾರೇ ಪಿಗೆ ಪಿಂಜೆ ಗುಂಗೇರ. ಕೇಳಿ ಈಗ ಹುಟ್ಟಿದ ಮಗುವಿಗೆ ಜಳಕ ಮಾಡಿಸುವಾಗ ಹಾಡುವ ಗೋಸಾವಿ ಹಾಡು. ಮಾಡೋ ಈಗ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸುವಾಗ ಹಾಡುವ ಹಾಡು. ಹೇಳಬೇಡ ನನ್ನ ಕಂಡ ಬೆಣ್ಣಿ ಮಾರಕ ಹೋಗೇನಿ, ಹೇಳಬೇಡ